ಮಾಡಿದ್ದು ಸ್ವಾಮಿ? ಗುರ್ತಾಗ್ತದ ನಾನು ಬಂದಂತವನು ಯಾರು? ಯಾರು? ನಿರಾಕಾರ ನಿರ್ಗುಣ ನಿತ್ಯ ತೃಪ್ತ ತೃಪ್ತ ಬ್ರಹ್ಮಾಂಡ ಬರೀತಿದ್ದೇನೆ ಗುರುತಾಯ್ತೇನು? ಆಗಲಿಲ್ಲ ಸ್ವಾಮಿ. ಆಗಲಿಲ್ಲ ಆಗಲಿಲ್ಲ ಸತ್ತು ಸತ್ತು ಚಿತ್ತು ಚಿತ್ತು ನಿತ್ಯ ನಿತ್ಯ ಆನಂದ ಆನಂದ ಪರಿಪೂರ್ಣವಾಗಲ್ಪಟ್ಟಂತ ಪರಬ್ರಹ್ಮ ವಸ್ತು ಅಂದ್ರೆ ನಾನೇ ನೋಡು ಗುರುತಾಯ್ತೇನು? ಗುರ್ತಾಗ್ಲಿಲ್ಲ ಸ್ವಾಮಿ. ಈಗ ಇದ್ರು ಕೂಡ ನಿನಗೆ ಗುರ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲರಿ. ನನಗೆ ತಿಳಿಯುವಂತೆ ಸರಳ ರೂಪದಲ್ಲಿ ಹೇಳಬೇಕ್ರಿ. ಹೌದು ಹೌದು. ಯಾಕಂದ್ರೆ ನೋಡು ಸ್ವಾಮಿ, ಆಕಾಶ ಆತ್ಪತಿ ತಮ್ಮತೋಯಮ್ಯತಾಘಸ್ಯತೆ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಭಸ್ಯತೆ. ಹೊಳೆ ಹಳ್ಳಗಳು ಎಷ್ಟು ನೀಳವಾಗಿ ಹರಿದರು ಒಳಗೆ ಸಮುದ್ರಕ್ಕೆ ಸೇರಿದು ಮಹಾಸಾಗರ ಅಂತ ಹೆಸರು ಪಡಿತಾ ಇದೆ. ಅದರಂತೆ ನಾನು ಬೇಕಾದ ರೀತಿಯಿಂದ ನಾಮಸ್ಮರಣೆ ಮಾಡಿದ್ರು ಕೂಡ ಅದು ಬಂದು ತಮಗ ಮುಟ್ಟದ ಅಂತ ತಿಳಿದ. ಆದ್ರೆ ನನಗೆ ತಿಳಿಯುವಂತೆ ಸುಲಭದಲ್ಲಿ ಹೇಳ್ರಿ. ಹೌದು ಯಾರು? ಗರ್ಭದಲ್ಲಿ ಜನಿಸಿ ಬಂದಂತಹ ಶ್ರೀಕೃಷ್ಣ ಶ್ರೀಕೃಷ್ಣ ಎಂದು ಬಿಡು. ವಸುದೇವ ಸುತಂ ಕಂಸ ಚಾಣೋರ ಮರ್ಧನಂ ಶ್ರೀಕೃಷ್ಣ ಒಂದೇ ಜಗದ್ಗುರು ಅಪಾ ಕೃಷ್ಣ ಪರಮಾತ್ಮ, ತಾವು ಇವತ್ತಿನ ದಿವಸದಲ್ಲಿ ವೈಕುಂಠ ಬಿಟ್ಟು ಈ ಭೂಲೋಕ ಬರಬೇಕಾದ್ರೆ ಒಬ್ಬರ ಬಂದಿರೋ ತಮ್ಮ ಸಂಗಡ ಆಪ್ತರ ಯಾರ ಇದ್ದಾರೋ? ಈಗ ಹೌದು, ಯಾರ್ಯಾರು ಬಂದ್ಯು ಅಂದ್ರೆ ಅಷ್ಟಮಾಸ್ತ್ರೀಯರನ್ನು ಕೂಡ ಬಂದಿದ್ದೇನೆ. ಹೌದಲ್ರಿ, ಈಗ ಸಿದ್ಧ ತಾಯಿಯವರು ನಾ ಭೇಟಿ ಆಗ್ತನ್ರಿ. ಹೋಗಿ ಬರ್ತೀಯಾಶೀರ್ವಾದ ಹೋಗಿ ಬಾ. ಅಮ್ಮ ತಾವು ಯಾರು? ಏನಮ್ಮ ನಾನು ಕೇಳಂತ ನೀನ್ ಯಾರು? ನನಗೆ ದೂತೆ ದೂತಕ ಅಸ್ತ್ರೀ ಅಂತಾರ ತಾಯಿ. ಏನು ನನಗೆ ದೂತೆ ದೂತ ಅಂತಾರ? ಹೌದಮ್ಮ, ಹೆಣ್ಣು ಮಕ್ಕಳಿಗೆ ಪ್ರಿಯಕರವಾದಂತಹ ಪ್ರೇಮದ ವಸ್ತು ಯಾವುದು? ತವರಮಣಿ. ಅಂತ ತವರಮಣಿ ತಮಗದ ಅತ್ತೆ ಅವರ ಮಣಿ ಇರಲಿ ಮಾ. ಪ್ರಥಮದಲ್ಲಿ ನಿನ್ನ ತವರುಮಣಿ ಯಾವುದು? ತವರುಮಣಿ ಮೇಲಾಗಿ ಅತ್ತಿಮಣಿ ಯಾವುದು? ಅತ್ತಿಮಣಿ ಯಾವುದು? ನನಗೆ ತಿಳಿಯುವಂತೆ ಕುಳಿತಿರುವಂತಹ ದೇವ ಸಭಾಕ್ತರು ಅಂತ ಹೇಳ್ಬೇಕಮ್ಮ. ಹೌದಮ್ಮ, ಹೌದು ಹೇಳ್ರಲ್ಲ. ಬೇಕಾಗಿಲ್ಲ ಅವರು. ಅವ್ರಂದ್ರೆ ನಿಮ್ಮವರು? ನಮ್ಮವ್ರಂದ್ರೆ ಅಂದ್ರ ನಿನ್ನ ಪ್ರೀತಿಯ ಪತಿದೇವನ ಹೆಸರು ಕೇಳಬೇಕಂತ ಇಚ್ಛೆ ಆಗಿದೆ ತಾಯಿ. ಹೇಳಮ್ಮ. ಶ್ರೀಕೃಷ್ಣ ಪುರುಷ ನಮ್ಮ, ಶ್ರೀಕೃಷ್ಣ ಪುರುಷ ನಮ್ಮ. ಬಂದು ಎಲೆಗೆ ಪ್ರೀತಿ ಪುರಸ್ನಾಕ್ ನೋಡಮ್ಮ. ನೋಡಯ್ಯವ್ವ, ನಮಗೆ ಅಷ್ಟು ಹಿತ ತಂದಿ. ಆನನ್ನ ಪರಮಾತ್ಮ ನಾಮದ ರುಚಿದದ ಅಂತೇಳಿ ಆನಂದ ಆತನ್ರಿ ನಾನು. ಹೌದಮ್ಮ. ಇರ್ಲಿ ನೋಡಮ್ಮ, ಎಲ್ಲ ಹೆಣ್ಣು ಮಕ್ಕಳಂತೆ ನೀ ಯಾರು ನಕ್ಕೋಂತ ಒಳ್ಳೆ ಚೆನ್ನಂಗೆ ಹೇಳಿದೆವ. ಹೌದಮ್ಮ. ಹೇತ ಹೇತ ಬಳ್ಳ ಮುರಿದು ಏನು ಆಣಿನ ಚಿಲಕದ ಕೊಂಡೆ ಹಾಕೊಂಡು ಮೈ ಮೇಲೆ ಬೈದಿಲ್ಲ. ನನಗೊಬ್ಬಕಿ ಸೋತದಳ. ಯಾವಾಕಿ ಆಕಿ ನೋಡಮ್ಮ? ರಾಜನ ಮಗಳು. ಯಾರು? ಸತ್ಯಭಾಮಿ ಇದ್ದವಳ್ರಿ. ನನಗ ಏನಾಗ್ಬೇಕು? ಸರಿ ಸರಿ ಸರಿ ಸರಿ ಸಾಂತಾಗ್ಬೇಕು. ಯಾರ ಕೊಲ್ಲಾವ್ರಣ್ಣಿ ಯಾಕ ಸಾವತ್ತೆ ನಿನಗಾದಳು ನನ್ನ ಬಗಡಾಗ ಬಾಳೆ ಮಾಡ್ತಾನ? ಹಾಗಲ್ಲಮ್ಮ, ಸಾವತ್ತೆ ಹೊಟ್ಟಕ್ಕಿದ್ರಲ್ಲ ಬಾದಾಡ್ದಲ್ಲೇನ. ನೋಡಮ್ಮ, ಸಮತಿ ಸಣ್ಣಕ್ಕೆಲ್ಲ ಬಾಗಾದಿ ಬಡಿವೆಲ್ಲ ಆ ಮತಂತೂ ಬೇರೆ. ಹೌದಮ್ಮ. ನಿಮ್ಮ ಹೆಸರೇನು ಇದು ನನಗೆ ತಿಳಿಲಿಲ್ಲ. ನೋಡಮ್ಮ, ಬಿಸ್ಮಕ ಗರ್ಭಾಮಣಿ. ಗರ್ಭಾಮಣಿ ಮಾಂಗದ ಭಗಿನಿ ಭಾಗಿಣಿ ಅಣುರೇಣಿ ಅಣುರೇಣಿ ನಲಪೂರ್ಣಿ ನಲಪೂರ್ಣಿ ಯಾರ ಶ್ರೀಕೃಷ್ಣನ ಪಟ್ಟದ ರಾಣಿ ರಾಣಿ ನನಗೆ ಬಂದು ರಣ ರುಕ್ಮಿಣಿ ರಣ ರುಕ್ಮಿಣಿ ಅನ್ನುತ್ತಾರ. ಎಂತ ಹೆಸರಿ? ಯಾಕ ಹರಕ್ಮಣಿ ಹೊರಕ್ಮಣಿ ಬಾರ್ಕೊಲಗುಣಿ? ನಿಮ್ಮೆಂತಾವು? ನಮ್ಮ ಅಂತ್ಯಕ್ಷರದು. ಇರ್ಲಿ ಬಿಡ, ಇರ್ಲಿ ಬಿಡಮ್ಮ. ಇಲ್ಲಿಗೆ ಏನ್ ಕಾರಣ ಬಂದೇವ ನೀನು? ನೋಡಮ್ಮ, ಪರಮಾತ್ಮನ ಸೋಲ್ ಮಾಡಕ್ ಬಂದಿವು. ಏನು ಪರಮಾತ್ಮ ಸಲುವಾಗಿ ನೀವು ಇಲ್ಲಿಗೆ ಬಂದಿವಿ? ಹೌದು ಹೌದು ಹೌದು. ಅವರೆಲ್ಲ ಹೋಗ್ತಾರು? ಎಲ್ಲಿದ್ದಾರು? ಇಲ್ಲೇ ಇದ್ದಾರು ನೋಡ್ರಿ ಪರಮಾತ್ಮನ. ಹೌದು, ಇವನೇ ಇವನೇ ನಮ್ಮ ಸ್ವಂತ ಸೊಕ್ಕರಿ. ಹೌದೇ? ಹೌದು. ಏನಂತೀಗ ಎಲ್ಲಿ ಹೋಗಿದ್ರಿ ಅಂತ ನಮ್ಮ ತಾಯಿಯವರು ಕೇಳ್ತಾ ಇದ್ದಾರೆ. ಈಗ ಹೌದು, ಈ ಕಾಡಿಂದ ಒಂದು ಕೊಟ್ಟನೆ ಅಂದ್ರೆ ಓದ್ ಅವಾಗ ಮುಟ್ಟಿಸ್ತೀವ್ರಿ. ನಾವ ನಾನು ಕೊಟ್ಟಿದ್ದು ಹೋದ್ರೆ ಪೀಳಿಗೆ ಕೊಡ್ತಿ? ಹೌದು, ನಾನು ಕೊಡದವಳಿಗೆಲ್ಲ ನಾನು ನಿನಗೆ ಕೊಡ್ತಾ ಇದ್ದೀನಿ. ಎಲ್ಲಿ ಹೋಗಿದ್ರಿಪ್ಪ? ಇಷ್ಟೊತ್ತಿನವರೆಗೆ ನಾನು ಎಲ್ಲಿ ಹೋಗಿದ್ದೆ? ಹಾ, ಗುರುಗಳ ಮೇಲೆ ಕೂಗಿದ್ರ ಅಂತ ತಿಳಿಸ್ಬಿಡವ. ತಮ್ಮ ಗುರುಗಳು ಅಂದ್ರೆ ಯಾರು? ಏನು ನನ್ನ ಗುರುಗಳು ಅಂದ್ರೆ ಯಾರು? ಯಾರು? ಸಾಂದಿ ಪುಣಿಗಳು ನನ್ನ ಗುರುಗಳು. ಅಲ್ಲಿಗೆ ಯಾಕೆ ಹೋಗಿದ್ರಿ ಸ್ವಾಮಿ? ಸೇವಾ ಮಾಡ್ಲಿಕ್ಕೆ ಹೋಗಿದ್ನಿ. ಸೇವಾ ಏನೇನು ಮಾಡಿದ್ರಪ್ಪ? ಶೀಕೇದಿ ಏನ್ ಹೇಳ್ತಾರೆ? ಯಾಕ್ರಿ ಗುರುಗಳು ಬಂದ್ರೆ ಸೇವಾ ಒಂದು ಎರಡು ಹೀಗ್ರೆ ಅನೇಕ ನಮೂನಿ ಸೇವಾ ಅದಾವ. ಸೇವಾ ಮಾಡಕ್ ಹೋಗಿದ್ರ ಅಂತ ತಿಳಿಸ್ಬಿಡು. ಒಳ್ಳೆ ಸ್ವಾಮಿ, ಏವಾ ಅವರೇನು ಗುರುಗ ಮಂದಿರಕ್ಕೆ ಹೋಗಿದ್ರು ಅಂತವ? ಇಲ್ಲಮ್ಮ, ಸುಳ್ಳು ಹೇಳ್ತಾರ ಅವ್ರು. ಸುಳ್ಳು ಹೇಳ್ತಾರ? ಹೌದು. ಕೇಳೇ ಬರ್ತೀನಿ. ಇಲ್ಲ ಕೇಳ್ಕೊಂಬ. ಸುಳ್ಳು ಹೇಳಿದ ನಮ್ ನಿಮ್ ಮಾತು ಮಾತ ಹೆಂಡತಿ ಮುಂದೆ ಗಂಡ ಆಗ್ಲಿ ಗಂಡ ಹೆಂಡತಿ ಆಗ್ಲಿ ಸುಳ್ಳು ಹೇಳ್ಕೊಂತ ಹೋದ್ರೆ ಅವರ ಪ್ರಪಂಚ ಸರಿಯಾಗಿ ಸಾಗುವಂತಿಲ್ಲ. ಏನು ಮನುಷ್ಯರಿಗಿನ ಮಾತು? ಸಾಕ್ಷಾತ್ ನಿಮ್ಮಿಬ್ರು ದೇವತೆಗಳಿದ್ದ ಹಿಂಗಾಗಬೇಕಾದ ನಿಮ್ಮ ನಿಮ್ಮ ಒಳಗ ಒಳಗ ಮನುಷ್ಯನ್ ರಬ್ಬರ್ಸ್ ಆಗ್ಯಾವನ ಜಗ ಬಂದದ? ಅಂಥ ಜಗ ಏನು ಬಂದ? ಏನು ಬಂದದ? ಬಂದದೇನೋ ಮಾನವತನ ಭಾನಕ್ಕೆ ಗುರಿ ಮಾಡ್ಯಾರ. ಇದು ತಪ್ಪಾಗ್ತದಲ್ರಿ? ತಪ್ಪಾಗ್ತದ ಪರಮಾತ್ಮ ಕಡೆ ತಪ್ಪಾಗ್ತದ. ಕೇಳ್ಕೊಂಬ, ಇದನ್ನ ಹೋಗಿಲ್ಲಿ ಪರಮಾತ್ಮ ವಿಚಾರ ಮಾಡಂದ್ರಿ. ನಮಸ್ಕಾರ ರೀ ಪಾದೂತೆ, ಪಾದೂಸಿಗೆ ಬಂದಿಲ್ಲ. ನಾವು ಬಡವರ ಮನೆಯವರು ಅಷ್ಟೇ ಅಂತ ತಿಳ್ಕೊಂಡಿದ್ದೀವಿ. ಏನು ನಿಮ್ಮ ರಗಡ ಹೊಲಸು ಹಿಡಿದ ಏನಾಗಿದೆ? ತಾಯಿಯವ್ರು ತಪ್ಪು ಹೇಳ್ತಾರ್ರಿ. ರುಕ್ಮಿಣಿ ನನ್ನ ಕಡೆ ತಪ್ಪು ಹೇಳ್ತಾಳ. ಹೌದು ದೇವ, ಯಾವಾಗ ಈ ಸಭಾದಾಗ ನನ್ನ ತಪ್ಪು ಹೇಳ್ತಾರ? ಇವ್ರು ತಪ್ಪು ಮಾಡಿಲ್ಲ. ಏನು ಇವ್ರು ತಪ್ಪು ಮಾಡ್ಯಾರ? ಒಂದು ಎರಡು ನೀವಿಬ್ರು ಅವರ ಯಾರು ತಪ್ಪು ಮಾಡಿದವರು? ರುಕ್ಮಿಣಿ ಏನ್ ತಪ್ಪು ಮಾಡ್ಯಾಳು? ಅಂಥ ತಪ್ಪು ಏನ್ ಮಾಡ್ತೀಯ? ಆಗ್ಲಿ ಸ್ವಾಮಿ, ಏನ್ ಹಾಗಾದ್ರಿ ¶¶ ಕೂಡಿಸಿಕೊಂಡು ಕೂಡಿಸಿಕೊಂಡು ಸುಮ್ಮನೆ ಕೊಡ್ಲಿಕ್ಕೆ ಹೋಗಿದೆ ಹೀಗಂದ್ರೆ ಆವಾಗ ರುಕ್ಮಿಣಿ ಏನ್ ಮಾಡ್ಬೇಕು? ತಾಯಿಯವರು ಏನ್ ಮಾಡಿದ್ರೆ? ತನ್ನ ಸುಂದರವಾದಂತ ಕವರ್ ಮಾಡ್ಬೇಕು ರುಕ್ಮಿಣಿ. ಛೇ ಛೇ, ತಪ್ಪಾಗ್ತದೆ ಸ್ವಾಮಿ. ಯಾರ ಕಡೆ ತಪ್ಪಾಗ್ತದೆ? ತಾಯಿಯವರ ಕಡೆ ತಪ್ಪಾಗ್ತದೆ. ವಿಚಾರ ಮಾಡೆ. ಒಳ್ಳೇರಿ, ಪರಮಾತ್ಮರು ತಮ್ಮ ಕಡೆಯಿಂದ ತಪ್ಪು ಹೇಳ್ರಿ. ಏನ್ ಹೇಳಿದ್ರಮ್ಮ? ಪ್ರೀತಿಯಿಂದ ಚುಮ್ಮನೆ ಕೊಡ್ಬೇಕು. ಅದಕ್ಕೆ ತಮ್ಮ ಸುಂದರವಾದಂತ ಮುಖ ಏನು ಕಾರಣ ವಾರಿ ಮಾಡಿರಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅವ್ರ ಕಡೆ ಏನದ ಹಂಗ ಹೇಳೇ ಬಿಡ್ರಿ ಸದ್ಯಕ್ಕೆ ನೀವು. ಹೀಗೇನೆ ಏನ್ ಹೇಳೋನು? ಹಾ, ತಪ್ಪು ಹೇಳ್ರಲ್ಲ ಅವ್ರ ಕಡೆ. ಮುಖದ ಮೇಲೆ ಸ್ವಲ್ಪ ದೂರ ಬಿಟ್ಟಿತ್ತು, ಅದನ್ನ ಒರೆಸಿಕೊಳ್ಳಿಕ್ಕೆ ಶಾಲು ಸೆರಗ ತಗೊಂಡ್ ಸ್ವಲ್ಪ ಕೈ ಹೋದ್ರ ಪರಮಾತ್ಮನ ಇಷ್ಟು ಕಷ್ಟಾಗ್ಯಾರ. ತಪ್ಪಾಗ್ತದ? ಹೌದು, ತಾಯಿಯವ್ರು ತಪ್ಪು ಹೇಳಿ. ಏನು ರುಕ್ಮಿಣಿ ನನ್ನ ಕಡೆ ತಪ್ಪು ಹೇಳ್ತಾಳೆ? ಈಗ ಯಾವಾಗ ಮಾತಿಗೆ ಮಾತ್ರ ಪ್ರತಿ ಉತ್ತರ ಕೊಡ್ತೀರಾ? ಸಲೀಸ್ ಹಾಕಿ ನೀವು ಹೋಗಿಬಿಡಿ. ನೀವು ನಿಮ್ಮ ಸೆಲ್ಸ್ ಹಾಕಿನ ಮೇಲೆ ಹೋಗ್ಬಿಡಿ. ನೀವು ಪರಮಾತ್ರ ಭಯಂಕರ ಸಿಟ್ಟಾಗ್ಯಾರಿ. ಸಿಟ್ಟಾಗ್ಯಾರು? ಒಂದು ಪ್ರೀತಿಯಿಂದ ಒಂದು ಮಾತು ಮಾಡ್ತಾರೆ. ಮಾತಾಡ್ತೀರಿ? ಪ್ರಿಯ ಇದುವರೆಗೆ ಶ್ರೀಕೃಷ್ಣ ಪಾರಜಾತದಲ್ಲಿ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಕೇಳಿದರೆ. ಮುಧೋಳದ ದದಾನಟ್ಟಿಯ ಎಂಆರ್ ಮುದುಕವಿ ಮತ್ತು ಸಂಗಡಿಗರಿಂದ. ಈಗ ಭಜನೆ ಪದಗಳನ್ನು ಕೇಳಿ ಎವಿ ನ್ಯಾಮಗೌಡರ್ ಮತ್ತು ಸಂಗಡಿಗರಿಂದ. ಶಂಕರ ನೋಡು ನೀ ನನ್ನ ಪರಿಭಾವದ ಬಾಧೆಯನು ಕೃಪೆ ಮಾಡು ಬೇಗದು ಲಭಯ ವಿತ್ತು ಶಂಕರ ಕೃಪೆ ಮಾಡು ಬೇಗದು ಲಭಯ ವಿತ್ತು ಶಂಕರ ಕರ್ಣದ ಬಾಧೆ ಮಾಯೆ ಕರ್ಮದ ಬಾಧೆ ಕಾಯ ಕರ್ಣದ ಬಾಧೆ ವಾಯು ವಿಷವೇಂದ್ರಿಯದ ಬಾಧೆ ಶಂಕರ ಹೇಯವ ಜನನ ಮರಣದ ಬಾಧೆ ತಾಪಸಮ ಹೇಯವ ಜನನ ಮರಣ ದಾಯ ದತಿ ಬಾಧೆ ಬಲು ಹೆನಗೆ ಶಂಕರ ದಾಯ ದತಿ ಬಾಧೆ ಬಲು ಹೆನಗೆ ಶಂಕರ ನೋಡು ನನ್ನ ಪರಿಭಾವ ಬಾಧೆಯನು ನೋಡು ನನ್ನ ಪರಿಭಾವ ಬಾಧೆಯನು ಕೃಪೆ ಮಾಡು ಬೇಗನು ಲಭಯ